64% ಕ್ಷೇತ್ರ ನಮ್ಮ ರಾಜ್ಯದಲ್ಲೇನೆ ಇದೆ. ಇಡೀ ದೇಶದ ಮಟ್ಟದಲ್ಲಿ ನೋಡಿದಾಗ ಹೌದು. ಇನ್ನು ಉತ್ಪಾದನೆಯಲ್ಲಿ ಸುಮಾರು 55% ಭಾಗ ನಮ್ಮ ರಾಜ್ಯ ಒಂದು ಪಡ್ಕೊಡುತ್ತೆ. ಈ ಬೇಸಿಗೆ ಬೆಳೆಯನ್ನ ನಾವು ಜನವರಿಯಿಂದ ಫೆಬ್ರವರಿ ತಿಂಗಳಲ್ಲಿ ತೆಗೆದುಕೊಳ್ಬಹುದು. ನೀರಿನ ಆಶ್ರಯದಲ್ಲಿ ಈ ಒಂದು ಬೇಸಿಗೆನಲ್ಲಿ ಬೆಳೆದಾಗ ಇಳುವರಿಯನ್ನು ಕೂಡ ನಾವು ಹೆಚ್ಚಿಗೆಯನ್ನ ಪಡ್ಕೋಬಹುದು. ಮುಂಗಾರು ಮತ್ತು ಹಿಂಗಾರಿಗೆ ಹೋಲಿಸಿದ್ರೆ ಬೇಸಿಗೆನಲ್ಲಿ ನಾವು ಹೆಚ್ಚು ಇಳುವರಿಯನ್ನ ಪಡ್ಕೋಬಹುದು. ಕಾರಣ ಏನಂತಂದ್ರೆ ಒಂದು ಬೆಳೆಯನ್ನ ಉತ್ತಮವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು, ಮತ್ತೆ ಈ ಅವಧಿನಲ್ಲಿ ಇದಕ್ಕೆ ಬರ್ತಕ್ಕಂಥ ರೋಗ ಹಾಗೂ ಕೀಟಗಳ ಹಾವಳಿನೂ ಕೂಡ ಕಡಿಮೆ. ನಮ್ಮ ರಾಗಿ ಬೆಳೆ ಕ್ಷೇತ್ರದ ಪ್ರತಿಶತ ಸುಮಾರು 90% ಬೆಳೆನ ನಾವು ಮುಂಗಾರಿನಲ್ಲಿ ನೋಡ್ತೀವಿ. ಇನ್ನು 10% ಕ್ಷೇತ್ರವನ್ನ ನಾವು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ನಾವು ಕಾಣಬಹುದು. ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ? ನಮ್ಮ ದಕ್ಷಿಣ ಜಿಲ್ಲೆಗಳಾಗಿರ್ತಕ್ಕಂಥ ಮೈಸೂರು, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ, ಎಲ್ಲಿ ನೀರಾವರಿಯ ಒಂದು ಸೌಲಭ್ಯ ಇದೆ ಅಂತ ಕಡೆ ನಾವು ಬೇಸಿಗೆ ರಾಗಿಯನ್ನ ನಾವು ಮುಖ್ಯವಾಗಿ ಬೆಳೀಬಹುದು. ಇನ್ನ ಮುಖ್ಯವಾಗಿ ಈ ಬೇಸಿಗೆನಲ್ಲಿ ನಾವು ರಾಗಿಯನ್ನ ಬೆಳ್ಕೋಬೇಕು ಅಂತ ಅಂದ್ರೆ ಯಾವ್ಯಾವ ತಳಿಗಳನ್ನ ಬಳಸ್ಕೊಳ್ಳೋದು ಸೂಕ್ತ ಅಂತ ತಾವು ಅಭಿಪ್ರಾಯ ಪಡ್ತೀರಾ? ನೋಡಿ, ಬೇಸಿಗೆನಲ್ಲಿ ನಾವು ಮುಖ್ಯವಾಗಿ ನಾವು ಅಲ್ಪಾವಧಿಯಿಂದ ಮಧ್ಯಮಾವಧಿ ಇರ್ತಕ್ಕಂಥ ತಳಿಗಳನ್ನ ಬಳಸಿದ್ರೆ ಹೆಚ್ಚು ಉತ್ತಮ. ಮತ್ತೆ ಈ ತಳಿಗಳು ವಿಶೇಷವಾಗಿ ಬೇಸಿಗೆಗೆ ಸೂಕ್ತವಾಗಿಂತ ಇರಬೇಕು, ಮತ್ತೆ ವಿಶ್ವವಿದ್ಯಾನಿಲಯದಿಂದ ಒಂದು ಶಿಫಾರಸನ್ನ ಹೊಂದಿರಬೇಕು. ನಾವು ತಳಿಗಳಲ್ಲಿ ಮುಖ್ಯವಾಗಿ ಈ ಕಡಿಮೆ ದಿನದ ತಳಿಗಳಾಗಿರ್ತಕ್ಕಂಥ GP 26 ಆಗಿರ್ಬೋದು, 45, GPU 48, ಮತ್ತೆ INDAF 9 ಈ ತಳಿಗಳನ್ನ ನಾವು ಈ ಒಂದು ಬೇಸಿಗೆನಲ್ಲಿ ಬೆಳಿಬಹುದು. ಇನ್ನು ಮಧ್ಯಮಾವಧಿ ತಳಿಗಳಿಗೆ ಬಂದಾಗ GPU 28, GPU 26, ಮತ್ತೆ ML 365, ಮತ್ತೆ HR 911 ಈ ತಳಿಗಳನ್ನ ಬೆಳಿಬಹುದು. ಸೊ ಕಡಿಮೆ ಅವಧಿ ತಳಿಗಳು ಸುಮಾರು 100 ದಿನಗಳನ್ನ ಹೊಂದಿರುತ್ತೆ. ಇನ್ನು ಮಧ್ಯಮಾವಧಿ ತಳಿಗಳು 105-115 ದಿನಗಳ ಒಂದು ಅವಧಿಯನ್ನ ಹೊಂದಿದ್ದು ಒಂದು 35-40 ಕ್ವಿಂಟಲ್ ಹೆಕ್ಟರ್ಗೆ ನಾವು ಇಳುವರಿಯನ್ನ ಪಡಿಬಹುದು. ಮತ್ತೆ ಇನ್ನು GPU ತಳಿಗಳು ಈ ಒಂದು ಕುತ್ತಿಗೆ ಮತ್ತು ಇಲುಕು ಬೆಂಕಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುತ್ತೆ. ಸೊ ಇವೆಲ್ಲರ ಕಾರಣಗಳಿಂದ ನಾವು ಆದಷ್ಟು ಈ ಕಡಿಮೆ ಮತ್ತು ಮಧ್ಯಮಾವಧಿ ತಳಿಗಳನ್ನ ಬೇಸಿಗೆಯಲ್ಲಿ ನಾವು ಬೆಳೀತಕ್ಕಂಥದ್ದು ಬಹಳ ಮುಖ್ಯ. ಅಂದ್ರೆ ಈಗ ತಾವು ವಿವಿಧ ತಳಿಗಳ ಬಗ್ಗೆ ತಿಳಿಸ್ಕೊಟ್ರಲ್ಲ, ಇವುಗಳ ಗುಣವಿಶೇಷತೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲಿ. ನೋಡಿ, ಇನ್ನು GPU 26 ಅಂತಕ್ಕಂಥ ತಳಿ ಸುಮಾರು 100-105 ದಿನಗಳನ್ನ ಹೊಂದಿದ್ದು ಹೆಕ್ಟೇರ್ಗೆ ಸುಮಾರು 35 ಕ್ವಿಂಟಲ್ ಸಾಮರ್ಥ್ಯವನ್ನ ಹೊಂದಿದೆ. ಇದು ನೇರಳೆ ಬಣ್ಣದ ತೆನೆಗಳನ್ನ ಹೊಂದಿರುತ್ತೆ, ಮತ್ತೆ ಗಂಟುಗಳು ಕೂಡ ನೇರಳೆ ಬಣ್ಣದಿಂದ ಕೂಡಿರುತ್ತೆ. ಇನ್ನು GPU 28 ಅಂತಕ್ಕಂಥದ್ದು ಸುಮಾರು ಮಧ್ಯಮಾವಧಿ ತಳಿಯಾಗಿದ್ದು ಸುಮಾರು ಹೆಕ್ಟೇರ್ಗೆ 40 ಕ್ವಿಂಟಲ್ ಕೊಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದೆ. ಜೊತೆಗೆ ಬೆಂಕಿ ರೋಗ ನಿರೋಧಕ ಶಕ್ತಿಯನ್ನ ಇದು ಹೊಂದಿದ್ದು ತೆನೆಗಳು ಕೂಡ ಮಧ್ಯಮ ಗಾತ್ರ ಆಗಿರುತ್ತೆ, ಮತ್ತೆ ಇಲುಕುಗಳ ತುದಿ ಒಳಭಾಗಕ್ಕೆ ಬಾಗಿರುತ್ತೆ. ಇನ್ನು GPU 45 ಅಂತಕ್ಕಂಥ ತಳಿ ಸುಮಾರು 100 ದಿನಗಳ ತಳಿಯಾಗಿದ್ದು ಇದರ ಒಂದು ಸಾಮರ್ಥ್ಯ 35 ಕ್ವಿಂಟಲ್ ಹೆಕ್ಟೇರ್ಗೆ ಇರುತ್ತೆ. ಇದು ಅಲ್ಪಾವಧಿ ತಳಿಯಾಗಿದ್ದು ಒಂದು ಮಧ್ಯಮ ಗಾತ್ರದ ತೆನೆಗಳನ್ನ ಹೊಂದಿದ್ದು ಬೆಂಕಿ ರೋಗಕ್ಕೂ ಕೂಡ ನಿರೋಧಕತೆಯನ್ನ ಹೊಂದಿದೆ. ಇನ್ನು GPU 48 ಅಂತಕ್ಕಂಥ ತಳಿ ಇದು ಕೂಡ ಸರಾಸರಿ 100 ದಿನಗಳ ಒಂದು ಅವಧಿಯನ್ನ ಹೊಂದಿದ್ದು ಹೆಕ್ಟೇರ್ಗೆ ಸುಮಾರು 35 ಕ್ವಿಂಟಲ್ ಸಾಮರ್ಥ್ಯವನ್ನ ಹೊಂದಿರ್ತದೆ, ಮತ್ತೆ ಇಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. ಇನ್ನು GPU 66 ಅಂತಕ್ಕಂಥ ತಳಿ ಮಧ್ಯಮಾವಧಿ ತಳಿ ಸುಮಾರು 110-115 ದಿನಗಳ ಅವಧಿಯನ್ನ ಹೊಂದಿದ್ದು ತೆನೆಯ ಗಾತ್ರ ಮಧ್ಯಮವಾಗಿರುತ್ತೆ, ಮತ್ತೆ ಇಲುಕುಗಳ ತುದಿ ಕೂಡ ಒಳಭಾಗಕ್ಕೆ ಬಾಗಿರುತ್ತೆ. ಇದು ಧಾನ್ಯದ ಇಳುವರಿ ಜೊತೆಗೆ ಹೆಚ್ಚು ಮೇವನ್ನು ಕೂಡ GPU 66 ಅಂತಕ್ಕಂಥ ತಳಿ ಕೊಡುತ್ತದೆ. ಇನ್ನು ಈ INDAF 5 ಅಂತಕ್ಕಂಥ ತಳಿ ಇದು ಎಲ್ಲಾ ಕಾಲಕ್ಕೂ ಕೂಡ ನಾವು ಬೆಳಿಬಹುದು. ಇದರ ಒಂದು ಅವಧಿ ಸುಮಾರು 105-110 ದಿನಗಳ ಅವಧಿ. ಇದು ಕೂಡ ಒಂದು ಹೆಕ್ಟೇರ್ಗೆ ಸುಮಾರು 35 ಕ್ವಿಂಟಾಲ್ ಅನ್ನ ಕೊಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದೆ. ಮತ್ತೆ ಈ ತಳಿ ಎತ್ತರವಾಗಿ ಬೆಳೆಯೋದ್ರಿಂದ ಧಾನ್ಯದ ಇಳುವರಿ ಜೊತೆಗೆ ನಾವು ಹೆಚ್ಚು ಮೇವನ್ನು ಕೂಡ ತೆಗೆದುಕೊಳ್ಬಹುದು. ಇನ್ನು INDAF 9 ಅಂತಕ್ಕಂಥ ತಳಿ ಸುಮಾರು 95-100 ದಿನಗಳ ಒಂದು ಅಲ್ಪಾವಧಿಯಾಗಿದ್ದು ಇದರ ತೆನೆ ಬೆಳ್ಳಗೆ ಕಾಣುವಂತಿದ್ರೂ ಕೂಡ ಕೆಂಪು ಕಾಳನ್ನ ಹೊಂದಿರುತ್ತೆ. ಮತ್ತೆ ಈ ತಳಿಯ ಒಂದು ಸಾಮರ್ಥ್ಯ 35 ಕ್ವಿಂಟಾಲ್ ಹೆಕ್ಟೇರ್ಗೆ ನಾವು ಅಪೇಕ್ಷೆಯನ್ನ ಮಾಡಬಹುದು. ಇನ್ನು ML 365 ಅಂತಕ್ಕಂಥ ತಳಿ, ಈ ತಳಿ ಸುಮಾರು 110 ದಿನಗಳ ಅವಧಿಯನ್ನ ಹೊಂದಿದೆ. ಸುಮಾರು 1 ಹೆಕ್ಟೇರ್ಗೆ 40 ಕ್ವಿಂಟಾಲ್ ನಾವು ಧಾನ್ಯದ ಇಳುವರಿಯನ್ನ ಪಡಿಬಹುದು. ಮಧ್ಯಮ ಗಾತ್ರದ ತೆನೆ ಹೊಂದಿರುತ್ತೆ, ಹೆಲಕು

ನನ್ನ ಹಣೆಗೆ ಗಂಧದ ಬೊಟ್ಟು ಕೊಳ್ಳಯ್ಯ ಮಾದೇವ ಮೈಗೆ ಹಾಲಿನ ಮಜ್ಜಣ ಕೊಳ್ಳಯ್ಯ ಗಿಡದ ತುಂಬ ರಾಶಿವು ಬಾಯ ಬಿಡ್ತಾವ ಮಾದೇವು ಮಂಡೆಗೆ ಮಲ್ಲಿಗೆ ಮೊಗ್ಗು ಕೊಳ್ಳಯ್ಯ ಕೊರಳಿಗೆ ಹೂಹಾರ ಕೊಳ್ಳಯ್ಯ ನಿನ್ನ ಮಂಡೆಗೆ ಮಲ್ಲಿಗೆ ಮೊಗ್ಗು ಕೊಳ್ಳಯ್ಯ ಕೊರಳಿಗೆ ಹೂಹಾರ ಕೊಳ್ಳಯ್ಯ ಗುಡಿ ಮುಂದೆ ತೂಗುತ್ತವೋ ಮಾದೇವೋ ಗುಡಿಯೆಲ್ಲ ಕರ್ಪೂರ ಸಮರಣಿ ಘಮ ಘಮ ಮಾದೇವೋ